पिछले 5 वर्षों में जैविक कृषि उत्पादों का निर्यात दोगुने से अधिक बढ़कर 7000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ರತ್ನಪುರಿಯಲ್ಲಿ ಉದ್ಯಮ ನಡೆಸುತ್ತಿರುವ ಯುವ ಕೃಷಿಕ ಎಚ್ಎಂ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ಯುವ ಉದ್ಯಮಿ. ಇವರ ಹೆಸರು ಎಚ್ಎಂ ನವೀನ್ ಕುಮಾರ್. ಓದಿದ್ದು MBA, ಆದರೆ ಕೃಷಿಯನ್ನು ನಂಬಿ ಅಥವಾ ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ನಾವು ತರಬೇಕು, ಆ ರೀತಿಯ ಒಂದು ಪ್ರಯತ್ನಗಳಾಗಬೇಕು ಅಂತ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಉದ್ಯಮವನ್ನು ಶುರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಏನಿದೆ, ಆತ್ಮನಿರ್ಭರ ಭಾರತ ಯೋಜನೆ, ಇದರ ಒಂದು ಅಡಿಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಈ ಕಾರ್ಯಕ್ರಮದ ಅನ್ವಯ ರಾಜ್ಯದಲ್ಲೇ ಉದ್ಯಮವನ್ನು ಸ್ಥಾಪನೆ ಮಾಡಿ ಮೊದಲ ಉದ್ಯಮಿ ಅಂತ ಅನ್ನಿಸ್ಕೊಂಡಿದ್ದಾರೆ. ರಾಷ್ಟ್ರದಲ್ಲೇ ಎರಡನೇ ಉದ್ಯಮವಾಗಿ ಇವರು ಈಗ ಸಂಸ್ಕರಣಾ ಉದ್ಯಮವನ್ನು ಏನು ನಡೆಸ್ತಾ ಇದ್ದಾರೆ ಈಗಾಗಲೇ ಮನ್ನಣೆಯನ್ನು ಪಡೆದಿದೆ. ಎಚ್ಎಂ ನವೀನ್ ಕುಮಾರ್ ಅವರೇ, ನಿಮಗೆ ನಮ್ಮ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಕೃಷಿಯನ್ನು ನಂಬಿ ನೀವು ಸಾಕಷ್ಟು ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಹೋದ್ರಿ. ಬಹುಶಃ ಕೋವಿಡ್ ಸಂದರ್ಭದಲ್ಲಿ ಒಂದು ಮನ ಪರಿವರ್ತನೆ ಆಯಿತು, ಹೊಸ ಅವಕಾಶಗಳು ನಿಮಗೆ ಗೋಚರ ಆಯಿತು. ಹೇಳ್ತಾ ಹೋಗಿ. ಒಬ್ಬ ಹಣಕಾಸು ನಿರ್ವಹಣಾ ವಿಚಾರವನ್ನು ಅಧ್ಯಯನ ಮಾಡಿ ಆ ಸಂಸ್ಥೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿರುವಾಗಲೇ ಆಹಾರ ಸಂಸ್ಕರಣೆ ಬಗ್ಗೆ ನಿಮಗೆ ಒಲವು ಮೂಡಿದ್ದು ಹೇಗೆ, ಇದರ ಹಿನ್ನೆಲೆ ಏನು? ಸರ್, 2013 ನಾನು ಕೃಷಿ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಆಗ್ಲಿಂದನೂ ಕೃಷಿಯಲ್ಲಿ ಸುಸ್ಥಿರತೆ ಕಾಣಲಿಕ್ಕೋಸ್ಕರ ಹಲವಾರು ಒಂದು ಆಯಾಮಗಳನ್ನೆಲ್ಲ ಹುಡುಕ್ತಾ ಇದ್ದು. ಆ ಹುಡುಕುವಿಕೆಯಲ್ಲಿ ಒಂದು ಕಾಣಿಸಿದ್ದು ಏನು ಅಂದರೆ ಮಾರುಕಟ್ಟೆಯ ಸಮಸ್ಯೆ. ಈ ಮಾರುಕಟ್ಟೆ ಒಂದು ಸಾವಯವದಲ್ಲೇ ಬೆಳೆಯೋದೇ ಕಷ್ಟ, ಬೆಳೆದಾಗ ಒಂದು ಎಷ್ಟು ಬರುತ್ತೆ ಅನ್ನೋದು ಒಂದು ಇನ್ನೊಂದು ಕಷ್ಟ. ಇರುವಾಗ ಮಾರುಕಟ್ಟೆ ಸಮಸ್ಯೆನೂ ಎದುರಾದರೆ ಯಾವ ರೀತಿ ಪಡೆಯೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಲೈಕ್ ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ನಮ್ಮದು ವೈಟ್ ಫೀಲ್ಡ್ ರೈಸಿಂಗ್ ಅಂತ ಒಂದು ಗುಂಪಿದೆ, ಅದು ಕಮ್ಯುನಿಟಿ ಗುಂಪು. ಸೊ ಅವರ ಒಂದು ಸಹಾಯದಿಂದ ಫೋರಮ್ ನೈಬರ್ಹುಡ್ ಮಾಲ್ ಅಂತ ಒಂದು ಮಾಲ್ ಇದೆ, ಆ ಮಾಲ್ನಲ್ಲಿ ಅವ್ರಿಗೆ ನಮಗೆ ಆಗದ ಒಂದು ಜಾಗನ ಕೊಡಲಿಕ್ಕಾಗತ್ತಾ ಅನ್ನೋದೊಂದು ಆಲೋಚನೆ ಕೇಳಿದ್ರು. ಅದಲ್ಲದೆ ಬೇರೆ ಬೇರೆ ಒಂದು ಇವೆಂಟ್ನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಮ್ಮದೇ ಆದ ಒಂದು ಗ್ರಾಹಕರ ಒಂದು ಸಂಖ್ಯೆನೂ ಬೆಳೀತಾ ಹೋಯಿತು. ಈಗ ನಿಮ್ಮ ಕೃಷಿ ಕ್ಷೇತ್ರ ಹುಣಸೂರು ತಾಲೂಕು ರತ್ನಪುರಿಯಲ್ಲಿ ಇದೆ. ಹೌದು. ಎಷ್ಟು ಎಕರೆ ಪ್ರದೇಶ, ಏನು ಬೆಳೆ ವೈವಿಧ್ಯತೆಯನ್ನು ನಾವಲ್ಲಿ ಕಾಣಬಹುದು? ಇದು ಟೋಟಲಿ 12 ಜಾಗ ಇರುವಂಥದ್ದು. 6 ಫ್ರೂಟ್ ಫಾರೆಸ್ಟ್ ಅಂತ ಒಂದು ಪರಿಕಲ್ಪನೆ ಮಾಡಿಕೊಂಡು. ಫ್ರೂಟ್ ಫಾರೆಸ್ಟ್, ಹಣ್ಣಿನ ಕಾಡು, ಹಣ್ಣಿನ ಕಾಡಿನ ಪರಿವರ್ತನೆ ಅಂದರೆ ಅಭಯ್ ನೈಸರ್ಗಿಕ ಒಂದು ತೋಟ ಅಂತ ಕಾಡಿನ ತೋಟ ಅಂತಲೇ ಒಂದು ಪರಿಕಲ್ಪನೆ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಲೈಕ್ 40 ಥರದ ಫ್ರೂಟ್ಸು ಹಣ್ಣುಗಳನ್ನ ಹಾಕಿದ್ದೀವಿ. ಈ 40 ಥರದ ಹಣ್ಣುಗಳೇನಿದೆ ಅದು 40 ಥರದ ಹಣ್ಣು ಒಂದು ಬೇರೆ ಬೇರೆ 30-40 ಗಿಡಗಳನ್ನಷ್ಟೇ ಹಾಕಿರೋವಂಥದ್ದು. ಯಾಕೆ ಅಂದರೆ ನಾವು ಈಗ ಟನ್ ಗಟ್ಟಲೆ ಬೆಳೆದಾಗ ಯಾವಾಗ ಮಾರುಕಟ್ಟೆನ ಹುಡುಕ್ಲಿಕ್ತಾ ಕೂತ್ಕೋಬೇಕಾಗತ್ತೆ, ನಮಗೆ ಆ ಒಂದು ಮಾರುಕಟ್ಟೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ 30-40 ಥರದ್ದು ಹಣ್ಣುಗಳು ಮತ್ತು ಆ ಎಲ್ಲ ಹಣ್ಣುಗಳು ಒಂದು ಕೆಲವು ಹಣ್ಣುಗಳು ಬಿಟ್ಟರೆ ನನಗೆ ಮಾರುಕಟ್ಟೆ ತುಂಬ ಉಪಯೋಗ ಇದೆ ಅಂತ, ಫಾರ್ ಎಕ್ಸಾಂಪಲ್ ತೆಂಗಿನ ಮರ ಒಂದು 250-300 ಇದೆ, ಅವಕಾಡೋ ನಮ್ಮ ಬೆಣ್ಣೆಹಣ್ಣು ಒಂದು 140 ಇದೆ. ಸೊ ಈ ರೀತಿ ಕೆಲವು ಎಲ್ಲ ಜಾಸ್ತಿ ಇದೆ, ಇನ್ನು ಬಾಕಿದೆಲ್ಲ 30-40 ಇದ್ದು ಅದನ್ನು ಲೈಕ್ ಆ್ಯಕ್ಚುಲಿ ಪ್ರತಿ ವಾರ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಇಲ್ಲಾಂದರೆ ನನ್ನ ವಾಹನ ಬರಬೇಕಾದ್ರೆ 5-6 ಬೇರೆ ಬೇರೆ ಥರದ ಹಣ್ಣುಗಳು ನನಗೆ ಸಿಗುತ್ತೆ ಮಾರುಕಟ್ಟೆ ಮಾಡಲಿಕ್ಕೂ. ಸೊ ನಾವು ಪ್ರತಿ ಶನಿವಾರ ಭಾನುವಾರ ಬೇರೆ ಬೇರೆ ಇವೆಂಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅಲ್ಲೆಲ್ಲ ಮಾರಲಿಕ್ಕೂ ಅವಕಾಶಗಳಿದೆ. ಅಂದರೆ ಈ ಒಂದು ತೋಟಗಾರಿಕೆ ಉತ್ಪನ್ನಗಳು ಹಣ್ಣುಗಳು ಆಗ್ಬೋದು ಅಥವಾ ಬೇರೆ ತರಕಾರಿ ಆಗ್ಬೋದು, ಇದನ್ನು ಬೆಳೆಯೋದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಒಂದು ಸ್ಥಿರವಾದ ಮಾರುಕಟ್ಟೆಯನ್ನು ನಾವು ಕಂಡುಕೊಳ್ಬೇಕು. ಹೌದು, ಆಗ ಅದು ಲಾಭದಾಯಕ ಅಂತ ಅನಿಸುತ್ತೆ. ಒಂದು ನಿರಂತರತೆ ಅಥವಾ ನೀವೇನು ಹೇಳಿದ್ರಿ, ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಕೊಂಡು. ಹೌದು, ಇದು ಒಂದು ಅಂಕ ಆಯಿತು. ಇನ್ನೊಂದು, ಒಂದು ಸಂಸ್ಕರಣಾ ಉದ್ಯಮವನ್ನು ಶುರು ಮಾಡಬೇಕು ಅಂತ ನಿಮಗೆ ಅನಿಸೋದಕ್ಕೆ ಏನು ಪ್ರೇರಣೆ, ಯಾವ ಸಂದರ್ಭ ಆ ಥರ ಆಯಿತು? ನಾವು ಸಣ್ಣ ಮಟ್ಟದ ಸಂಸ್ಕರಣೆ ಫಸ್ಟಿಂದನೂ ಮಾಡ್ತಾ ಇದ್ದೋ. ಯಾವ ನಾವು ಹೋಟೆಲ್ ಉದ್ಯಮದ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸಣ್ಣ ಮಟ್ಟದ ಉದ್ಯಮ ಅಂದರೆ ಬಾಳೆನ ಕಟ್ ಮಾಡಿ ಸೂರ್ಯನ ಬೆಳಕಿನಲ್ಲೇ ಒಣಗಿಸಿ ಸುಕ್ಕಿಯಲ್ಲಿ ಅಂತ ಮಾಡ್ತಾರೆ, ಅದೇ ರೀತಿ ನಾವು ಮಾಡ್ತಾ ಇತ್ತು. ಈ ರಾಗಿ ಏನಾದ್ರು ಇದ್ದರೆ ರಾಗಿನ ಪೌಡ್ರ್ ಆಗೋದು, ಅರಿಶಿನ ಬೆಳೆದಿದ್ರೆ ಅರಿಶಿನ ಪೌಡ್ರ್ ಮಾಡೋದು. ಸೊ ಈ ರೀತಿ ಸಣ್ಣ ಮಟ್ಟದ ಉದ್ಯಮ ಫಸ್ಟಿಂದನೂ ನಡೀತಾ ಇತ್ತು, ಅದಕ್ಕೆ ಮಾರುಕಟ್ಟೆನೂ ನಮಗೆ ಸಿಗ್ತಾ ಇತ್ತು, ನಮ್ಮ ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದು. ಯಾವಾಗ ನಮಗೆ ಲೈಕ್ ಆ್ಯಕ್ಚುಲಿ ಈ ಕೋವಿಡ್ನ ಸಂದರ್ಭದಲ್ಲಿ ನನಗೆ ಬಾಳೆಗೆ ರೇಟೇ ಸಿಗಲಿಲ್ಲ, ಒಂದು 3-3.5 ಟನ್ ಇದ್ದಿದ್ದಂಥ ರಸಬಾಳೆನ ನಾನು ಜಸ್ಟ್ 16 ರೂಪಾಯಿಗೆ ಮಾರುವಂಥ ಸಿಚುವೇಶನ್ನು ಕ್ರಿಯೇಟ್ ಆಯಿತು. ಆಗ ಲೈಕ್ ಆ್ಯಕ್ಚುಲಿ ಬಾಳೆಯ ಒಂದು ಮೌಲ್ಯವರ್ಧನೆಯನ್ನು ಬೇರೆ ಮಟ್ಟದಲ್ಲಿ ತೊಗೊಂಡೋಗಬೇಕು ಅಂತ ನನಗೆ ಮನವರಿಕೆ ಆಗಿತ್ತು. ಇನ್ನೊಂದು ಇದೇನಂದರೆ ಲೈಕ್ ನೀವು ಬಾಳೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೀವು ನೋಡಿದ್ರೆ ಬಾಳೆನ ಎಷ್ಟು ಬೆಳೀತಾರೆ ಅಂತ, 20,000 ಹೆಕ್ಟೇರ್ ಬೆಳೀತಾರೆ. ಇಡೀ ಇಂಡಿಯಾದಲ್ಲಿ ಜಲಗಾಂವ್ ಅಂತ ಜಾಗ ಇದೆ, ಅದನ್ನು ಬನಾನಾ ಕಣಜ ಅಂತ ಕರಿತೀವಿ, ಅಲ್ಲಿ ಹೈಯೆಸ್ಟ್ ಬೆಳೀತಾರೆ. ಅದು ಬಿಟ್ಟರೆ ಲೈಕ್ ಆ್ಯಕ್ಚುಲಿ ಈ ಮೈಸೂರು ಪ್ರಾಂತ್ಯ ಬಂದುಬಿಟ್ಟು 2nd ಇಲ್ಲದ 3nd ಸ್ಥಾನದಲ್ಲಿದೆ. ಸೊ ತುಂಬ ಜಾಸ್ತಿ ಬೆಳೆಯೋದ್ರಲ್ಲಿ. ಸೊ ಈ ರೀತಿ ಜಾಸ್ತಿ ಅವೈಲಬಿಲಿಟಿ ಇರೋದರಿಂದ ಇದನ್ನೇನಾದರೂ ಮಾಡಬಹುದಾ ಅನ್ನೋದು ಒಂದು ಆಲೋಚನೆ ನಡೀತಾ ಇತ್ತು. ಅದೇ ಒಂದು ಆಲೋಚನೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಅನ್ನೋ ಒಂದು ಮಾಡಿದ್ರು, ಒಂದು ಉತ್ಪನ್ನ ಅಂತ ತಂದ್ರು ಮೈಸೂರು ಜಿಲ್ಲೆಗೆ. ಬಾಳೆನೇ ಬಂತು. ಸೊ ಇದು ಎರಡೂ ಒಂದು ಕನೆಕ್ಟ್ ಆಗಿ ಒಂದು ಅಕ್ಟೋಬರ್ ತಿಂಗಳ ಒಟ್ಟಿಗೆ ನಾವು ಅದ್ರ ಬಗ್ಗೆ ಜಾಸ್ತಿ ವಿಷಯಗಳನ್ನ ಜಾಸ್ತಿ ಏನು ಬಯಸ್ತಾ ಇದ್ರು ಅದು ನಿಮಗೆ ವರದಾನವಾಗಿ ಬಂತು. ಈಗ ನಿಮ್ಮ ಜೊತೆ ನಮ್ಮ ಅದೃಷ್ಟ ಶ್ರೀಮತಿ ಮೋಹಿನಿಯವರು, ನಿಮ್ಮ ಮಾತೃಶ್ರೀ ಅವರು ಇದ್ದಾರೆ, ಅವರನ್ನು ಈಗ ಒಂದಿಷ್ಟು ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಈಗ ನವೀನ್, ನಿಮಗೆ ಎಷ್ಟು ಜನ ಮಕ್ಕಳು? ನಮಗೆ 2 ಜನ ಮಕ್ಕಳು. ನವೀನ್ ಕುಮಾರ್, ಹೇಮಲತಾ. ನವೀನ್ ಕುಮಾರ್ ಅಕ್ಕ, ಹೇಮಲತಾ. ಮೊದಲನೆಯವರು ಹೇಮಲತಾ, ಎರಡನೆಯವರು ನವೀನ್ ಕುಮಾರ್. ನವೀನ್ ಕುಮಾರ್ಗೆ ಎರಡು ಒಂದು ಅನುಭವ ಇದೆ. ಒಂದು, ನಿಮ್ಮ ಕುಟುಂಬದಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸಿಕೊಂಡು ಬಂದಿರುವಂತಹ ಒಂದು ಅನುಭವ, ಜೊತೆಗೆ ಕೃಷಿ. ಈಗಾಗಲೇ ಅವ್ರು ಹೇಳಿದ್ರು ಸಂಸ್ಕರಣೆ, ಆಹಾರ ಸಂಸ್ಕರಣೆಯಲ್ಲಿ ಈ ರೀತಿಯ ಒಂದು ಆಲೋಚನೆಗಳು ಬರಬೇಕಾದ್ರೆ ಅದು ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಂಗೆ ನಿಮ್ಮ ಪಾಕಶಾಲೆಯಿಂದನೇ ಶುರು ಆಗಿರುತ್ತೆ ಈ ಅನುಭವ. ಹೇಳಿ, ಏನೆಲ್ಲ ನೀವು ಮುಂಚೆ ಮಾಡ್ತಿದ್ರಿ, ಇವರ ಉದ್ಯಮದಲ್ಲಿ ನಿಮ್ಮ ಒಂದು ಸಹಭಾಗಿತ್ವ ಅಥವಾ ನಿಮ್ಮ ಪಾತ್ರ ಏನೆಲ್ಲ ಇರುತ್ತೆ? ನಾವು ರೆಡಿ ಮಾಡಿ ಕೊಡ್ತೀವಿ ಎಲ್ಲ, ಅದನ್ನು ತಗೊಂಡೋಗಿ ಮಾರ್ಕೆಟಿಗೆ ಮಾರ್ಕೊಂಡು. ಈಗ ಹೇಳಿ, ಬಾಳೆಯಲ್ಲಿ ನಿಮ್ಮ ಮನೆಯಲ್ಲಿ ಮನೆಯ ಮಟ್ಟಿಗೆ ಅಥವಾ ಒಂದು ನೆಂಟರಿಗೆ ಕೊಡೋಷ್ಟು ಮಟ್ಟಿಗೆ ಏನೆಲ್ಲವನ್ನು ಉತ್ಪನ್ನನ ನೀವು ಮಾಡ್ತಾಯಿದ್ರಿ, ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಮಾರುಕಟ್ಟೆಗೆ ಅವಕಾಶಗಳಿರುವಂಥದ್ದು ಏನೆಲ್ಲ ನೀವು ಮಾಡ್ತಿದ್ರಿ ಮುಂಚಿಂದಾನು? ಮುಂಚಿನಿಂದಲೂ ಬಾಳೆ ಡ್ರೈ ಮಾಡೋದು, ಬಾಳೆಹಣ್ಣನ್ನ ಡ್ರೈ ಮಾಡೋದು, ಚಿಪ್ಸ್ ಮಾಡೋದು, ಬಾಳೆಕಾಯಿ ಚಿಪ್ಸ್ ಮಾಡೋದು, ಆಮೇಲೆ ಅದೇ ಮಾಂಬಳ ಮಾಡೋದು, ಆಮೇಲೆ ಅದರ ದಿಂಡಿಂದ ಉಪ್ಪಿನಕಾಯಿ ಮಾಡೋದು, ಹೂವಿಂದ ತೊಕ್ಕು ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಇದಕ್ಕೆ ಒಂದು ಉದ್ಯಮದ ರೂಪವನ್ನ ನವೀನ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಲ್ವಾ. ಇದೆಲ್ಲ ಒಂದು ಪರಂಪರೆಯಲ್ಲಿ ಇದ್ದದ್ದೇ. ಆತ್ಮ ನಿರ್ಭರ ಭಾರತ ಯೋಜನೆ ಅಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮೈಸೂರು ಜಿಲ್ಲೆಗೆ ಬಾಳೆಯನ್ನ ಅವರು ಗುರುತಿಸಲಾಗಿ ಹೆಚ್ಚಿನ ಅವಕಾಶಗಳು. ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 December 2 and 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಗ್ಗೆ 9 AM ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ಗಳು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ನೀರು ಉಳಿತಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಹಾಗೂ ಮೀನು ಸಾಕಾಣಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಕೃಷಿ ಪರಿಕರ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. December 2 (Shukravara) and 3 (Shanivara) ಈ ಎರಡೂ ದಿನಗಳು ಬೆಳಗ್ಗೆ 9 AM ಸಂಜೆ 5:30 ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2022 ಏರ್ಪಾಡು ಮಾಡಲಾಗಿದೆ. ನವೀನ್ ಹೇಳಿ, ಈಗ PMFME ಅಂದರೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನೆಲ್ಲ ಅನುಕೂಲತೆಗಳು ನಿಮ್ಮ ಉದ್ಯಮಕ್ಕೆ ಆಯಿತು, ಸಹಾಯ ಏನಾಯಿತು? ಸರ್, ಪ್ರಧಾನಮಂತ್ರಿಗಳದ ಒಂದು ಆಶಯ ಏನಿತ್ತು ಅಂದರೆ, ನೀವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ರೆ ಅನ್ಆರ್ಗನೈಸ್ ಸೆಕ್ಟರ್, ಈ ಉದ್ಯಮ ಆಹಾರ ಉದ್ಯಮದಲ್ಲಿರೋ ಅನ್ಆರ್ಗನೈಸ್ ಸೆಕ್ಟರ್ ಇದೆಯಲ್ಲ, ಅದು 8 to 10 lakh ಜನಗಳು ಇನ್ವಾಲ್ವ್ ಆಗಿದ್ದಾರೆ. ಈ 8 lakh to 10 lakh ಜನಗಳಿದ್ದಾರಲ್ಲ, ಅವರು 70% ಆಹಾರ ಉದ್ಯಮದಲ್ಲಿ ಕೊಡುವಂಥ ಉದ್ಯಮ ಏನಿದೆ, ಸಿಂಹಪಾಲು ಈ ಅನ್ಆರ್ಗನೈಸ್ ಸೆಕ್ಟರಿಂದನೇ ಬರ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಈ ಅನ್ಆರ್ಗನೈಸ್ ಸೆಕ್ಟರ್ನ ಆರ್ಗನೈಸ್ ಸೆಕ್ಟರ್ ಆಗಿ ಹೇಗೆ ತರೋದು, ಈಗ ನಾನು ಒಂದು ಸಣ್ಣದಾಗಿ ಮಾಡ್ತಾ ಇದ್ದೆ, ಅದನ್ನ ಯಾವ ರೀತಿ ಮುಂದೆ ತಗೊಂಡೋಗ್ಬಹುದು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಪ್ರೊವೈಡ್ ಮಾಡಿದ್ರೆ, ತಂತ್ರಜ್ಞಾನಗಳನ್ನ ಬಳಕೆ ಮಾಡುವಂತದ್ದು, ಅದಕ್ಕೆ ಒಂದು ಲೇಬಲಿಂಗ್, ಅದಕ್ಕೆ ಒಂದು ಹೆಸರು, ಆ ಉತ್ಪನ್ನಕ್ಕೊಂದು ಬ್ರ್ಯಾಂಡಿಂಗ್ ಅಂತ ನಾವೇನ್ ಹೇಳ್ತೀವಿ, ಬ್ರ್ಯಾಂಡ್ ಮಾಡುವಂತದ್ದು, ಗುಣಮಟ್ಟ ಕಾಪಾಡುವಂತದ್ದು, ಜೊತೆಗೆ ನಿರಂತರತೆಯನ್ನ, ಆ ಉತ್ಪನ್ನ ವರ್ಷ ಇಡೀ ಸುಲಭವಾಗಿ ಗ್ರಾಹಕರಿಗೆ ಸಿಗಬೇಕು, ಎಲ್ಲ ಅಂಶಗಳನ್ನು ಒಳಗೊಂಡಾಗಿದೆ. ನಮಗೆ ಏನೇನು ಅನುಕೂಲ ಆಗಿದೆ ಅಂತ ನೋಡಲಿಕ್ಕೆ ಅಂತ ಹೋದರೆ, ನಮಗೆ ಫಸ್ಟು ಈ CFTRIಗೆ ಹೋಗಿ ಎಂಟ್ರಿ ಕೊಡೋದೇ ಕಷ್ಟ, ಅಂಥದ್ರಲ್ಲಿ ಅವ್ರು ಕರ್ಕೊಂಡೋಗಿ ಒಂದು 6 ದಿನಗಳ ಫ್ರೀ ಟ್ರೈನಿಂಗ್ ಕೊಡಿಸಿದ್ರು. ಅದರಿಂದ ನಮಗೆ ಏನೇನು ಮಾಡುವುದು ಅನ್ನೋ ಒಂದು ಆಲೋಚನೆ ಮತ್ತು ಆ ಡೈರೆಕ್ಷನ್ ಸಿಕ್ತು. ಸೊ ಅದಾದ ಮೇಲೆ ಈ ಒಂದು ತಂತ್ರಜ್ಞಾನ, ಒಂದೊಂದು ಇವಾಗ ಬಾಳೆಹಣ್ಣಿನ ತಂತ್ರಜ್ಞಾನ, ನಾವು CFTRIನಲ್ಲಿ ತೊಗೋಬೇಕಾದ್ರೆ 60,000 rupees ಅದೊಂದು ತಂತ್ರಜ್ಞಾನಕ್ಕೆ. ಈ 60,000 to 130,000 ತನಕ ನಾವು ಸ್ಪೆಂಡ್ ಮಾಡಿದಾಗ ಅದಕ್ಕೂ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಆಗಿ ಕೆಪ್ಯಾಕ್ ಮುಂದೆ ಬಂತು. ಕೆಪ್ಯಾಕ್ ಈ PMFME ನೋಡಲ್ ಸಂಸ್ಥೆ, ಅವರು ಈ ತಂತ್ರಜ್ಞಾನಗಳನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ 50% ಅವ್ರು ಫಂಡಿಂಗ್ ಮಾಡಿ ಸಪೋರ್ಟ್ ಮಾಡಿಕೊಟ್ರು. ಸೊ ಅದರಿಂದ ಸ್ವಲ್ಪ ಅನುಕೂಲ ಆಯಿತು. ಅದಾದಮೇಲೆ ಬೇರೆ ಬೇರೆ ಎಲ್ಲೆಲ್ಲಿ ನಮಗೆ ಮಿಷಿನರೀಸ್ ತೊಗೋಬಹುದು, ಯಾವ್ಯಾವ ರೀತಿ ತೊಗೊಳ್ಳೋದು, ಅದ್ರ ಬಗ್ಗೆ ನಮಗೂ ಒಂದು ಸ್ವಲ್ಪ ಆಲೋಚನೆ ಇದ್ರಿಂದ ಅಲ್ಲಿ ಒಂದು ಇನ್ಫಾರ್ಮೇಷನ್ ಸಿಗೋದ್ರಿಂದ ಅನುಕೂಲ ಆಯಿತು. ಮೂರನೇದಾಗಿ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ದು ಒಂದು ಬ್ಯೂಟಿಫುಲ್ ಇದೇನೆಂದರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಅಧಿಕಾರಿ ಹತ್ರ ಹೋಗಿ ನನ್ನ ಒಂದು ಇದನ್ನು ಯಾವುದು ಅಪ್ಲಿಕೇಶನ್ನ ಅಪ್ರೂವ್ ಮಾಡಿ ಮುಂದೆ ತೊಗೊಂಡೋಗಿ ಅಂತ ಹೇಳೋ ಅಂತ ಅಗತ್ಯ ಇಲ್ಲ, ಎಲ್ಲ ಆನ್ಲೈನ್. ನಮ್ಮ ಸಂಸ್ಥೆಗೆ ಯಾವ್ಯಾವ ರೀತಿ ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದು. ಸೊ ಇದು ತಂತ್ರಜ್ಞಾನ ತಗೊಳ್ಳಿಕ್ಕೆ ಒಂದು ಸಪೋರ್ಟ್ ಸಿಕ್ತು. ತಂತ್ರಜ್ಞಾನ ಆದಮೇಲೆ ನಾವು ಒಂದು ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಸ್ಕೀಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ರಿಸೋರ್ಸ್ ಪರ್ಸನ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ DRP ಅನ್ನೋದಿದೆ. ಈ DRP ಅನ್ನೋ ಒಂದು ಕಾನ್ಸೆಪ್ಟಿಂದ ಏನಾಗುತ್ತೆ ಅಂದರೆ DRP ಅವರು ನಿಮಗೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ, ನಿಮಗೆ ಏನಾದರೂ ಹೆಲ್ಪ್ ಬೇಕಾ, ಸಪೋರ್ಟ್ ಬೇಕಾ ಅನ್ನೋದನ್ನ ಸ್ವಲ್ಪ ಹ್ಯಾಂಡ್ ಹೋಲ್ಡ್ ಮಾಡಿ ಅವರು ಫಸ್ಟ್ ಲೆವೆಲ್ ಅಪ್ರೂವಲ್ ಅವರು ಆಗಿರ್ತಾರೆ. ಅವರು ರೆಕಮೆಂಡೇಷನ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ಗೆ, ಸ್ಟೇಟ್ ನೋಡಲ್ ಏಜೆನ್ಸಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ನಮಗೂ ಒಬ್ಬರು DRP ಸಿಕ್ಕಿದ್ರು, ಅವ್ರದಿಂದನೂ ಸ್ವಲ್ಪ ಸಹಾಯ ಆಯಿತು. ಮತ್ತು ನಾವು ಈ ಪರ್ಟಿಕ್ಯುಲರ್ ಸ್ಕೀಮ್ನಲ್ಲಿ ನಾವು ಬೇರೆ ಎಲ್ಲ ಒಂದು ಅಗ್ರಿಕಲ್ಚರ್ ಸಸ್ಟೈನಬಿಲಿಟಿಯ ಒಂದು ಆಲೋಚನೆ ಇದ್ದಿದ್ರಿಂದ ನಮ್ಮ ರುದ್ರೇಶ್ ಸರ್ ಅವರು ನಮಗೆ ಅವರ ಒಂದು ಆಫೀಸ್ ತೋಟಗಾರಿಕಾ ಇಲಾಖೆ ರುದ್ರೇಶ್ ಸರ್ ಅವರ ಇದರಲ್ಲಿ ಇಲಾಖೆನಲ್ಲಿ ಒಂದು ಪ್ರತಿ ಸೋಮವಾರ ಒಂದು ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು, ಬೇರೆ ಬೇರೆ ಆಲೋಚನೆ ಏನೇನಿದೆ ಅನ್ನೋದು ಬೇರೆಯವ್ರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದ ಅರೇಂಜ್ ಮಾಡ್ತಾಯಿದ್ರು. ಅಲ್ಲೂ ಒಂದು 6 ತಿಂಗಳ ತನಕ ಪ್ರೋಗ್ರಾಮ್ಸ್ ಎಲ್ಲ ನಡೀತು. ಸೊ ನಮಗೆ ಏನಾಯಿತು ಅಂದರೆ ನಮಗೆ ಅದರಿಂದ ಬೆನಿಫಿಟ್ ಆಗಿದ್ದು ಬೇರೆ ಬೇರೆಯವರ ಒಂದು ಪರಿಚಯ ಆಗಿದ್ದು ಮತ್ತು ಅದಕ್ಕೆಲ್ಲ ಅನುಕೂಲ ಆಯಿತು. ಅದರ ಜೊತೆಗೆ ಕಡೆಯದಾಗಿ ಈ ಒಂದು ಸ್ಕೀಮ್ನಲ್ಲಿ DRP ವಿಷಯಕ್ಕೆ ಬಂದಾಗ ಯಾರಾದರೂ ಮೌಲ್ಯವರ್ಧನೆ ಮಾಡಬೇಕು ಅಂತ ಇದ್ದರೆ ಈ ಒಂದು ಸ್ಕೀಮ್ನ ಅಂಡ್ರಲ್ಲಿ ಅವರು ನಮಗೆ ಸಂಪರ್ಕನೂ ಮಾಡಬಹುದು. ಯಾತಕ್ಕೋಸ್ಕರ ಅಂದರೆ ನನ್ನ ಶ್ರೀಮತಿ ಅವರೇ ಈ ಒಂದು ಸ್ಕೀಮ್ನ ಒಂದು DRP ಆಗಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆಗೂ ಕೆಲಸ ಮಾಡ್ತಾ ಇದ್ದಾರೆ. ಅದೊಂಥರ ನಿಮಗೆ ಒಳ್ಳೆಯ ಅಡ್ವಾಂಟೇಜ್ ಆಯಿತು. ಸೊ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಲೈಕ್ ಇನ್ನೂ 4 ಜನಕ್ಕೆ ರೈಟ್ ಇಂಡಿವಿಜುವಲ್ಗೆ ಸಿಗಲಿ ಅನ್ನೋ ಒಂದು ಆಲೋಚನೆಯಿಂದ ಅದನ್ನ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಸರ್ ಕೇಳಿದ್ದೀರಿಂದ ಓಕೆ ಅಂತ ಒಪ್ಕೊಂಡಿದ್ವಿ, ಅದನ್ನು ಮಾಡ್ತಾ ಇದ್ದೀವಿ. ಈಗ ಕಡೆಯದಾಗಿ ಒಂದು ಈ ಪರ್ಟಿಕ್ಯುಲರ್ ಸ್ಕೀಮ್ನಲ್ಲಿ ಇನ್ನೊಂದು ಅಪರ್ಚುನಿಟಿ ಇರೋದು ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ. ಈ ಬ್ರ್ಯಾಂಡಿಂಗ್ ಅನ್ನೋ ಮಾರ್ಕೆಟಿಂಗ್ ಅನ್ನೋ ಒಂದು ಉದ್ದೇಶದಲ್ಲಿ ನಾನೇ ಒಬ್ಬ ಇಂಡಿವಿಜುವಲ್ ಆಗಿದ್ದರೆ, ನಾನು ಈ ಪರ್ಟಿಕ್ಯುಲರ್ ಸ್ಕೀಮ್ನ ಬೆನಿಫಿಷರಿ ಆಗಿಲ್ಲ ಅಂದಿದ್ರೆ ನನಗೆ ಯಾವಾಗಲೂ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಹೋಗಿ ನನ್ನ ಒಂದು ಪದಾರ್ಥನ ಎಕ್ಸಿಬಿಟ್ ಮಾಡುವಂಥ ಅಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಈ ಒಂದು ಸ್ಕೀಮ್ನ ಅನುಗುಣವಾಗಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಕರೆದಿದ್ದರು. ಅಲ್ಲೂ ಹೋಗು ನಮ್ಮ ಪರ್ಟಿಕ್ಯುಲರ್ ಪದಾರ್ಥಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದು. ಅಲ್ಲಿ 150,000 ರೂಪಾಯಿ ಒಂದು ಸ್ಟಾಲ್ಗೆ, ಅದನ್ನು ಫ್ರೀಯಾಗಿ ನಮಗೆ ಅಲೋಕೇಟ್ ಮಾಡಿ ನಮಗೆ ಇಂಟ್ರಾಕ್ಷನ್ ಆಗೋ ಥರ ಎಲ್ಲ ಮಾಡಿಕೊಂಡು ಇದು ಮಾಡಿದ್ದಾರೆ. ಸೊ ಅದೇ ರೀತಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಇರಬಹುದು, ಇಲ್ಲಾಂದರೆ ಬೇರೆ ಬೇರೆ ಯಾವಾಗ ಯಾವಾಗ ಅಪರ್ಚುನಿಟಿ ಸಿಗುತ್ತೆ ಆ ಅಪರ್ಚುನಿಟಿಗಳಿಗೆ ನಮಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಇದರಲ್ಲಿದೆ. ಅದರಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ. ಅಂದರೆ ಜಾಗತಿಕ ಮಟ್ಟದ ಸಮಾವೇಶಗಳು, ಸಮ್ಮೇಳನಗಳು ಏನೆಲ್ಲ ಇರುತ್ತೆ ಅಲ್ಲೆಲ್ಲ ನಿಮ್ಮ ಒಂದು ಉತ್ಪನ್ನಗಳನ್ನು ಪ್ರದರ್ಶನ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ, ತಿಳುವಳಿಕೆ ಮೂಡಿಸೋದಕ್ಕೆ ಇದು ನಿಜವಾಗ್ಲೂ ಆತ್ಮನಿರ್ಭರ ಭಾರತದ ಒಂದು ಆಶಯ ಅಲ್ವಾ? ಇಲ್ಲೂ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಎಂದಾಗ. ಈಗ ನವೀನ್ ಕುಮಾರ್ ಅವರೇ, ನಮ್ಮ ಮಾತನ್ನ ಬೇರೆ ರೈತರು ಕೇಳ್ತಾ ಇರ್ತಾರೆ, ನಮ್ಮ ಹತ್ರನೂ ಇದಕ್ಕೆ ಬೇಕಾದಂತಹ ಮೂಲ ದ್ರವ್ಯ ಇದೆ, ನಾವು ಈ ರೀತಿಯ ಒಂದು ಉತ್ಪನ್ನಗಳನ್ನ ಮಾಡಬಹುದಾ, ನಾವು ಸಹ ರಾಜ್ಯ ಮಾರುಕಟ್ಟೆ, ರಾಷ್ಟ್ರ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಈ ಮೂಲಕ ಒಂದು ಪ್ರವೇಶ ಪಡಿಬಹುದಾ ಅಂತ ಒಂದು ಆಲೋಚನೆ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲಿಂದ ಶುರುವಾಗಬೇಕು ಈ ಪ್ರಯತ್ನಗಳು? ಮೊದಲದಾಗಿ ನಮ್ಮದು ದೊಡ್ಡ ಒಂದು ಸಮಸ್ಯೆ ನಮ್ಮ ರೈತರಲ್ಲಿರ್ಬೋದು, ನಾನು ಎಲ್ಲ ರೈತರು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಕೆಲವು ನಮ್ಮಲ್ಲಿ ಒಂದು ಇರುವಂಥ ಪ್ರಾಬ್ಲಮ್ ಏನು ಅಂದರೆ ಲೈಕ್ ಆ್ಯಕ್ಚುಲಿ ನಮ್ಮ ಪದಾರ್ಥಗಳನ್ನು ನಾವು ನಮ್ಮ ಸಂತೆಗಳಲ್ಲೇ ನಾವು ಮಾರೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ನಾನು ಸಂತೆನಲ್ಲಿ ಮಾರಕ್ಕೆ ಕೂತ್ಕೊಂಡಿದ್ದೀನಿ ಅಂದರೆ ನಂದು ಕೀಳರಿಮೆ. ಫಸ್ಟು ಆ ಒಂದು ಕೀಳರಿಮೆಯನ್ನು ಬಿಟ್ಟಿದ್ರೆ ಇನ್ನು ಬಾಕಿದೆಲ್ಲ ಮಾಡ್ಬೋದು. ಭಾಳ ಹೆಮ್ಮೆಯಿಂದ ನಾವು ಬೆಳೆದಿರೋದನ್ನು ಮಾರಬೇಕು. ಹಾಂ, ಮಾರಬೇಕು. ನಾನು ಹೆಮ್ಮೆಯಿಂದ ನಾನು ಬೆಳೆದಿದ್ದೀನಿ, ಇದು ನನ್ನ ಮಗು. ಈ ನನ್ನ ಮಗುನ ಲೈಕ್ ಆ್ಯಕ್ಚುಲಿ ನಾನು ಎಷ್ಟು ಚೆನ್ನಾಗಿ ನಾನು ಮಾರ್ಕೆಟ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಎಲ್ಲರ ಎದುರುಗಡೆ ಪ್ರದರ್ಶಿಸ್ತೀನಿ, ಅದು ನನಗೆ ಒಂದು ಬೆಲೆ ತಂದುಕೊಡುತ್ತೆ ಅನ್ನೋದು ನನ್ನ ಫಸ್ಟು ಒಂದು ಮಾರುಕಟ್ಟೆಯ ಸ್ಥಿತಿಗತಿಯೂ ಗೊತ್ತಾಗುತ್ತೆ ಅವಾಗ. ಆಮೇಲೆ ಇವಾಗ ಎಲ್ಲರೂ ಏನೋ ಬೆಳೀತಾ ಇದ್ದಾರೆ, ನಾನು ಅದನ್ನೇ ಬೆಳಿತೀನಿ ಅನ್ನೋ ಒಂದು ಎರಡನೇದು. ಮಾರುಕಟ್ಟೆಯಲ್ಲಿ ಯಾವುದು ಇಂಪಾರ್ಟೆಂಟು, ಯಾತಕ್ಕೆ ಇಂಪಾರ್ಟೆಂಟು, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ವಿಷಯ ತಿಳ್ಕೊಬೇಕಾಗತ್ತೆ. ಈಗ ನನ್ನ ಸ್ನೇಹಿತರೊಬ್ಬರು ನುಗ್ಗೆ ಪೌಡರ್ನ ಅವರು 100 ಗ್ರಾಮ್ಗೆ 600 ರೂಪಾಯಿಗೆ ಮಾರ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಈಗ. ಸೊ ಈ ರೀತಿ ಎಲ್ಲ ಅವಕಾಶಗಳು ತುಂಬ ಇರೋದ್ರಿಂದ ಸೊ ಅದನ್ನು ಅವಕಾಶ ಮತ್ತು ಅದು ಯಾತಕ್ಕೋಸ್ಕರ ಆ ಅವಕಾಶ ಪಡೀಲಿಕ್ಕೆ ನಡೆದು ಬಂದ ದಾರಿ ಇದೆಯಲ್ಲ, ಅದು ಕಠಿಣವಾಗಿಯೇ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕೃಷಿಯ ಖರ್ಚನ್ನು ಕಡಿಮೆ ಮಾಡಬೇಕು, ಸಾವಯವ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಇರೋದರಿಂದ ಅವುಗಳನ್ನು ಹೆಚ್ಚಿನ ಉತ್ತೇಜನ ನೀಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಾಯಿತು, ಆ ಪ್ರಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೃಷಿಯನ್ನು ಲಾಭದಾಯಕವಾಗಿ ಮಾಡುವಂಥದ್ದು ಆ ಕೃಷಿಯ ಉತ್ಪನ್ನದ ಕಟಾವಾಗ್ತಿದ್ದ ಹಾಗೆ ಮಾರುಕಟ್ಟೆಗೆ ಬಂದ ಹಾಗೆಯೇ ನಾವು ಲಾಭದಲ್ಲಿದ್ದೀವೋ ನಷ್ಟವಾಗಿದ್ದೀವೋ ಅಲ್ಲಿ ನಿರ್ಧಾರ ಆಗ್ಬಿಡುತ್ತೆ. ಆಹಾರ ಸಂಸ್ಕರಣೆ ಆಗಲ್ಲ. ಇದಕ್ಕೆ ಒಂದು ಇಂಧನ ಅಂದರೆ ಅದು ವಿದ್ಯುತ್ ಆಗ್ಬೋದು ಅಥವಾ ಬೇರೆ, ಮತ್ತು ಯಂತ್ರೋಪಕರಣಗಳು ಬೇಕು, ಅದಕ್ಕೆ ಬೇಕಾದಂತಹ ಜನ ಬೇಕು, ಸಂಸ್ಕರಣಾ ವಿಧಾನಗಳನ್ನು ಅನುಸರಿಸಬೇಕು, ಬೇರೆ ಪರಿಕರಗಳು ಬೇಕು, ಅದಕ್ಕೊಂದು ಹೆಸರು ಬೇಕು, ಅದಕ್ಕೊಂದು ಮಾರುಕಟ್ಟೆಯಲ್ಲಿ ಜಾಗ ಬೇಕು. ಇವೆಲ್ಲದಕ್ಕೂ ಖರ್ಚು ಮಾಡಿ ಒಂದು ಆಹಾರ ಸಂಸ್ಕರಣಾ ಉದ್ಯಮವನ್ನು ಲಾಭದಾಯಕವಾಗಿ ಮಾಡಿದ್ದೀನಿ ಅನ್ನೋ ತೃಪ್ತಿ ನಿಮಗಿದೆಯಾ? ನನಗಿದೆ, ಆ ತೃಪ್ತಿ ಇದೆ. ಆದರೆ ಅದೇ ಈಗ ನಾನು ಜಾಸ್ತಿ ಲೈಕ್ ಆ್ಯಕ್ಚುಲಿ ಎಷ್ಟು ನನಗೆ ಪ್ರಾಫಿಟ್ ಬರ್ತಾ ಇದೆ, ಎಷ್ಟು ಇದಾಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕಿಂತ ಜಾಸ್ತಿ ನಾವು ನೋಡ್ತಾ ಇರೋ ಉದ್ದೇಶ ಏನು ಅಂದರೆ ಜನಕ್ಕೆ ಪರಿಚಯ ಆಗಬೇಕು ಈ ಪದಾರ್ಥ, ಜನಕ್ಕೆ ರೀಚ್ ಆಗಬೇಕು, ಅವ್ರಿಗೆ ಗೊತ್ತಾಗಬೇಕು ಈ ರೀತಿಯೂ ಅವೈಲೆಬಿಲಿಟಿ ಇದೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಥರದ ಸಂತೆಗಳು ಎಲ್ಲ ಥರದಲ್ಲೂ ಅಟೆಂಡು ಮಾಡ್ತಾ ಇರ್ತೇವೆ. ಜಾಸ್ತಿ ಲೈಕ್ ಆ್ಯಕ್ಚುಲಿ ಅಂಗಡಿನಲ್ಲಿ ಇಟ್ಟು ಮಾರೋದಕ್ಕಿಂತ ಇಂಟ್ರ್ಯಾಕ್ಷನ್ ಎಲ್ಲೆಲ್ಲಿ ಬೆಳೆಯುತ್ತೆ ಅಲ್ಲಿ ನಾವು ಹೋಗ್ಲಿಕ್ಕೆ ಇಷ್ಟಪಡ್ತೇವೆ, ಯಾಕಂದ್ರೆ ಫೀಡ್ಬ್ಯಾಕು ನಿಮ್ಗೆ ಡೈರೆಕ್ಟಾಗಿ ಸಿಗುತ್ತೆ. ಅಂದ್ರೆ ಗ್ರಾಹಕರನ್ನ ನೇರವಾಗಿ ಸಂಪರ್ಕ ಮಾಡುವ ಅವಕಾಶ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮ್ಮ ವಿಜಯನಗರದಲ್ಲೇ, ವಿಜಯನಗರದಲ್ಲಿ ಸಕ್ಕತ್ ಸೊಪ್ಪು ಅಂತ ನಮ್ಮದೊಂದು ಗುಂಪಿದೆ. ಈ ಸಕ್ಕತ್ ಸೊಪ್ಪು ಗುಂಪಿನಲ್ಲಿ ಎಲ್ಲ ರೈತರು, ಇಲ್ಲಿ ಸಾವಯವ ಬೆಳೆಯುವಂಥ ರೈತರೆಲ್ಲ ಒಂದು ಕಡೆ ಬಂದು ಸೇರಿಕೊಂಡು ಅಲ್ಲಿ ಮಾರುವಂಥದ್ದು ವ್ಯವಸ್ಥೆ ಇದೆ. ಅಲ್ಲಿ ಡೈರೆಕ್ಟಾಗಿ ಇಂಟ್ರಾಕ್ಷನ್ ಆಗುತ್ತೆ ನಮಗೆ. ಆ ಇಂಟ್ರಾಕ್ಷನ್ ಆಗಿದ್ದರಿಂದ ನನಗೆ ಬ್ಯಾಂಗ್ಳೂರ್ ಕಸ್ಟಮರು ನನಗೆ ಇಲ್ಲಿಂದ ಸಿಕ್ಕಿದ್ದಾರೆ ಅಂದರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ರೀತಿ ಒಳ್ಳೆಯ ಒಂದು ಮಾರುಕಟ್ಟೆ ಅಲ್ಲಿಗೆಲ್ಲ ಆ ಥರ ಒಂದು ನಮ್ಮ ಸಕ್ಕತ್ ಸೊಪ್ಪಿನಂಥ ಮಾರುಕಟ್ಟೆಗೆಲ್ಲ ಜನಗಳು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಬೇರೆ ಬೇರೆ ಪದಾರ್ಥಗಳು ಅರಿವೂ ಸಿಗುತ್ತೆ. ಸೊ ಒಳ್ಳೆ ಪದಾರ್ಥಗಳು ರೀಚ್ ಆಗೋದು ಮತ್ತು ಪ್ರೊಡ್ಯೂಸರ್ ಹತ್ರನೇ ರೀಚ್ ಆಗೋವಂಥ ಅವಕಾಶಗಳು ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ರೀತಿಯ ಒಂದು ತಿಳುವಳಿಕೆ ಅಥವಾ ಈ ತಂತ್ರಜ್ಞಾನದ ಪರಿಚಯ, ನಿಮಗೆ ಸಿಕ್ಕಂತಹ ಈ ವೇದಿಕೆ, ಇವೆಲ್ಲವೂ ಸಹ ನಿಮ್ಮ ಕೃಷಿಯ ಚಟುವಟಿಕೆಯ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೋ? ಸಂಸ್ಕರಣೆ ಅಲ್ಲ, ಪ್ಲಾನಿಂಗ್ ಹೆಂಗೆ ಮಾಡಿದ್ರಿ, ಯೋಜನೆ ಯಾವ ಥರ ಮಾಡಿದ್ರಿ? ಸೊ ಕೃಷಿಯನ್ನು ನಾನು ನೋಡಿದ ದೃಷ್ಟಿಕೋನ ಬಂದು ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅಂತ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅಷ್ಟು ಬೆಳೆದಿದ್ದೆಲ್ಲ ಮಾರಾಟ ಮಾರಕ್ಕೆ ಆಗಬೇಕು ಆಗಬೇಕು ಎಷ್ಟಾಗುತ್ತೋ ಅಷ್ಟು ಬೆಳಿಬೇಕು, ಬೆಳೆದಿದ್ದನ್ನೆಲ್ಲ ಮಾರಾಟ ಮಾಡ್ಲಿಕ್ಕೆ ಆಗಬೇಕು, ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಮೌಲ್ಯವರ್ಧನೆ ಮಾಡಬೇಕು. ಸೊ ಈ ಒಂದು ಪ್ರಿನ್ಸಿಪಲ್ನಲ್ಲೇ ನಡ್ಸ್ಕೊಂಡ್ಬಂದಿದ್ದೆ. ಹೇಳಿ, ಅದಕ್ಕೊಂದು ಕೆಲವು ಉದಾಹರಣೆಗಳು ನೀವು ಹೇಳ್ಬೋದು. ಹಾಂ, ಉದಾಹರಣೆಗಳು ಹೇಳಬೇಕಂತ ಹೊರಟ್ರೆ ಲೈಕ್ ಆ್ಯಕ್ಚುಲಿ ಬಾಳೆಕಾಯಿ ಇರ್ಬೋದು, ಬಾಳೆಕಾಯಿ ಅನ್ನೋದಕ್ಕಿಂತ ಬಾಳೆಹಣ್ಣು, ಬಾಳೆಹಣ್ಣು ನಾವು ಮಾರಲಿಕ್ಕೆ ಅಂತ ಹೋಗಲಿಲ್ಲ, ಮಾರೋದಕ್ಕೆ ಆಗಲಿಲ್ಲ ಅಂತಕೊಳ್ಳೋಣ. ಮಾರಕ್ಕೆ ತೊಗೊಂಡೋಗಿದ್ವಿ, ಹಣ್ಣಾಗ್ಬಿಡ್ತು, ಇವತ್ತು ಮಾರೋಕ್ಕಾಗಲಿಲ್ಲ, ಅದನ್ನು ನಾವು ತೊಗೊಂಬರ್ತೀವಿ, ಅದನ್ನು ಡ್ರೈ ಬನಾನಾ ಅಂತ ಮಾಡ್ತೇವೆ. ಇಲ್ಲ ಅಂದರೆ ಲೈಕ್ ಆ್ಯಕ್ಚುಲಿ ಬನಾನಾ ಬಾರ್, ಫ್ರೂಟ್ ಬಾರ್ ಥರ ಮಾಡ್ತೇವೆ, ಅಲ್ಲಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಬಾಳೆದಿಂಡು, ಬಾಳೆದಿಂಡು ಕಟ್ ಮಾಡ್ದೋ, ಬಾಳೆದಿಂಡು ಕಟ್ ಮಾಡಾದಮೇಲೆ ನೀವು 5 ನಿಮಿಷ ಹೊರಗಡೆ ಇಟ್ಟರೂ ಬ್ರೌನ್ ಆಗೋಗುತ್ತೆ. ಅದನ್ನು ನಾವು ಪ್ರೋಸೆಸ್ ಮಾಡೋಬೇಕಾರೆಲ್ಲ ಕಂಪ್ಲೀಟಾಗಿ ನೀರಿನಲ್ಲೇ ತೊಗೊಂಡೋಗ್ತೇವೆ, ತೊಗೊಂಡೋಗಿ ಬಾಳೆದಿಂಡನ್ನ ಬರೀ ಕಟ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಕೊಡ್ತೇವೆ, ಅದು ರೆಡಿ ಟು ಕಟ್ ವೆಜಿಟೇಬಲ್ ಅಂತ. ಸೊ ಅದು ನನ್ನ ಸ್ನೇಹಿತರು ನವೀನ್ ಜೀವಿ ಅಂತ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ಮಾರಲಿಕ್ಕೆ ಆಗಲಿಲ್ಲ. ಅದು ನೆಕ್ಸ್ಟ್ ಆಯಿತು ಕ್ಯಾಂಡಿ, ಅದು ಕ್ಯಾಂಡಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಕ್ಯಾಂಡಿ ಆಯಿತು. ಆ ಬೆಲ್ಲ ಕ್ಯಾಂಡಿ ಮಾಡಿದ್ದು ನನ್ನ ಹತ್ರ ಸ್ಟಾಕ್ ಜಾಸ್ತಿ ಇದೆ, ನಾನು ಬೇರೆ ಏನಾರು ಮಾಡಬೇಕು, ಉಪ್ಪಿನಕಾಯಿ ಮಾಡಿ, ಅದೂ ಇಲ್ಲ ಲೈಕ್ ಆ್ಯಕ್ಚುಲಿ ಅದಕ್ಕೂ ಸ್ಟಾಕ್ ಜಾಸ್ತಿ ಇದೆ, ಅದನ್ನೇ ನಾನು ಏನಾದ್ರು ಇದಕ್ಕೆ ಹಾಕಿದ್ರೆ ಅದು ಮಿಕ್ಸಿಗೆ ಹಾಕಿದ್ರೆ ಜ್ಯೂಸ್ ಆಯಿತು. ಸೊ ಒಂದು ಉತ್ಪನ್ನನ ಯಾವ ರೀತಿ ಬೇರೆ ಬೇರೆ ಆಲೋಚನೆಯಲ್ಲಿ ತೊಗೊಂಡೋಗ್ಬೋದು, ಮತ್ತು ಅದಕ್ಕೆ ಬೇಕಾಗಿರೋ ಪರಿಕರಗಳು ನಿಮ್ಮ ಹತ್ರ ಏನೇನಿದೆ. ಸೊ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಕೋರ್ ಬಿಸ್ನೆಸ್ ಏನಿದೆ ಆ ಕೋರ್ ಬಿಸ್ನೆಸ್ಗೆ ತುಂಬ ದೊಡ್ಡ ಕೆಪಾಸಿಟಿಯ ಮಿಷಿನರೀಸ್ ಎಲ್ಲ ಇಟ್ಕೊಂಡಿದ್ದೀವಿ. ಅದಲ್ಲದೆ ಲೈಕ್ ಆ್ಯಕ್ಚುಲಿ ಬಾಕಿ ಸಬ್ಸಿಡರಿ ಬಿಸ್ನೆಸ್ ಎಲ್ಲ ಏನಿದೆ, ಆ ಸಬ್ಸಿಡರಿ ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಸಾಕು ನನಗೆ. ಸೊ ನಮ್ಮ ಹತ್ರ ಪದಾರ್ಥಗಳಿರಬೇಕು, ಆದರೆ ನನಗೆ 100 ಕೆಜಿ 500 ಕೆಜಿ ಬೇಡ, 5 ಕೆಜಿ 10 ಕೆಜಿ ಇದ್ರೂ ಸಾಕು, ಅದನ್ನು ಫಸ್ಟ್ ಮಾರ್ಕೆಟ್ ಮಾಡಿ ನಾನು ಸ್ಟೆಬಿಲೈಸ್ ಆಗ್ತೀನಿ, ಫಸ್ಟು ಆ ಮಾರುಕಟ್ಟೆನ ರೀಚ್ ಆಗ್ತೀನಿ, ಆ ಥರದ್ದೆಲ್ಲ ಸಣ್ಣದು ಮಾಡ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಜ್ಯೂಸ್ ತೆಗೀಲಿಕ್ಕೆ ನಮ್ಮ ಹತ್ರ ಹ್ಯಾಂಡ್ಲಲ್ಲಿ ಕೈಯಲ್ಲಿ ತಿರುಗಿಸಿ ಜ್ಯೂಸ್ ತೆಗೆಯೋದಿದೆ, ನಮ್ಮ ಹತ್ರ ಆ ಜ್ಯೂಸ್ ಕ್ರಷರ್ ಇಲ್ಲ. ಸೊ ಅದು ಬರೀ ನನಗೆ 20,000, ಇದು ಕ್ರಷರ್ನ ತೊಗೊಂಡಿದ್ರೆ 3.5 ಲಕ್ಷ. ಸೊ 20,000 ನನಗೆ ಇವಾಗ ಸಾಕು, ಯಾಕಂದರೆ ಮಾರುಕಟ್ಟೆ ಸೃಷ್ಟಿ ಆಗೋ ತನಕ. ಸೊ ಅದಾದಮೇಲೆ ನಾನು ಬೇಕೆ ಮುಂದಕ್ಕೆ ಹೋಗ್ತೀನಿ ಏನೋ, ಆ ಒಂದು ಆಲೋಚನೆ ಹಂತ ಹಂತವಾಗಿ ಹೋಗಬೇಕು ಹೋಗಬೇಕು. ಬಾಕಾಹು ಬಾಳೆಕಾಯಿ ಹುಡಿ, ನಿಮ್ಮ ತಾಯಿ ಮೋಹಿನಿಯವರು ಹೇಳ್ತಾರೆ ಅದೇನು ಹೊಸದಲ್ಲ ಅಂತ. ಅಲ್ಲಿ ಹೇಳಿ, ನೀವು ಬಾಳೆಕಾಯಿ ಹುಡಿಯನ್ನು ಎಷ್ಟು ವರ್ಷಗಳ ಹಿಂದೆಯೇ ನಿಮಗೆ ಅದರ ಪರಿಚಯ ಆಗಿತ್ತು ಅಂತ? ನಮ್ಗೆ ಮದುವೆ ಆದ್ಮೇಲೆ ಶುರು ಮಾಡಿದ್ದು. ನಮ್ಮ ಅತ್ತೆಯವರು ಇರುವಾಗ್ಲೇ ಮಾಡ್ತಾ ಇದ್ರು, ಅದನ್ನ ನೋಡಿ ನಾವು ಕಲ್ತು. ಆಗ್ಲೇ ಬಾಳೆಕಾಯಿ ಹುಡಿ ಇತ್ತು ಇತ್ತು ಮನೆಗೆ ಬೇಕಾದಷ್ಟೇ, ದೋಸೆಗೆ ಇಡ್ಲಿಗೆ ಎಲ್ಲ ಹಾಕ್ತಾ ಇದ್ವು. ಅದ್ರ ರವೆನ ತೆಗೆದು ಇಡ್ಲಿ ಮಾಡುದು, ಉಪ್ಪಿಟ್ಟು ಮಾಡುದು ಎಲ್ಲ ಮಾಡ್ತಾ ಇದ್ವು. ಪೌಡ್ರಿನ ದೋಸೆ ಹಾಕುದು, ಉದ್ದಿನ ದೋಸೆಗೆ ರಾಗಿ ದೋಸೆಗೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ವಿ. ಈಗ ಈ ಉತ್ಪನ್ನಕ್ಕೆ ಒಂದು ಮೌಲ್ಯವನ್ನ ನಮ್ಮ ಎಚ್ ಎಂ ನವೀನ್ ಕುಮಾರ್ ಅವರು ಉಂಟು ಮಾಡಿದ್ದಾರೆ. ಅಂದ್ರೆ ಅದನ್ನ ಒಂದು ಉತ್ಪನ್ನವಾಗಿ ಬೇರೆಯವರು ಸಹ, ಬೆಳೆಯದೇ ಇದ್ದವರು ಸಹ ಬಳಕೆ ಮಾಡಬಹುದು. ಬೆಳೆಯುವಂತವರು ಹೆಚ್ಚಿನ ಉತ್ಪಾದನೆ ಆದರೆ ಈ ರೀತಿಯ ಮೌಲ್ಯವರ್ಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಹೇಳಿ, ಈ ಒಂದು ಉತ್ಪನ್ನ ನಿಮ್ಮ ಉತ್ಪನ್ನಗಳ ಶ್ರೇಣಿಯಲ್ಲಿ ಮೊದಲನೇದ? ಹೌದು, ಇದು ಬಾಕಾಹು ನಮ್ಮದು ಮೊದಲನೇ ಉತ್ಪನ್ನ ಮತ್ತೆ ನಮ್ಮ ಆಲೋಚನೆಯಲ್ಲೂ ಇದ್ದಿದ್ದು. ಯಾತಕ್ಕೆ ಅಂದರೆ ಬಾಳೆಕಾಯಿ ಹುಡಿ ಮತ್ತು ಹಲಸಿನಕಾಯಿ ಪುಡಿ ಇದೆರಡು ಸೂಪರ್ ಫುಡ್ಗಳು, ಎಸ್ಪೆಷಲಿ ಕಾಯಿ. ಇದರಲ್ಲಿ ಮಿನರಲ್ಸ್ ಇರ್ಬೋದು, ಇಲ್ಲದ್ರೆ ವೈಟಮಿನ್ಸ್ ಇರ್ಬೋದು, ತುಂಬ ಯಥೇಚ್ಛವಾಗಿದೆ. ಇವತ್ತನ್ನು ನ್ಯೂಸ್ ಪೇಪರ್ ನಾವು ನೋಡಲಿಕ್ಕೆ ಅಂತ ಹೋದ್ರೂ ಬಾಳೆಹಣ್ಣಕ್ಕಿಂತ ಬಾಳೆಕಾಯಿ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಒಂದು ಶೀರ್ಷಿಕೆನೆ ಬಂದಿದೆ. ಸೊ ಯಾತಕ್ಕೋಸ್ಕರ ಅಂದರೆ ಬಾಳೆಹಣ್ಣಿನಲ್ಲಿ ನಮಗೆ ಅದೇ ಶುಗರ್ ಇದಾಗುತ್ತೆ ಅದು ಇದು ಅಂತ ಒಂದು ಪರಿಕಲ್ಪನೆ ಇದೆ, ಅದು ಅಷ್ಟು ನಿಜನೂ ಅಲ್ಲ. ಆದರೆ ಬಾಳೆಕಾಯಿನಲ್ಲಿ ಇದೆಲ್ಲ ಒಂದು ರೆಸಿಸ್ಟೆನ್ಸ್ ಸ್ಟಾರ್ಚ್ ಇರ್ಬೋದು, ಇಲ್ಲದ್ರೆ ಮಿನರಲ್ಸು ವೈಟಮಿನ್ಸ್ ಎಲ್ಲನೂ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಆಹಾರದಲ್ಲಿ ಒಂದು ರಿಸರ್ಚ್ ಪೇಪರು ಇದೆ, 40 ಗ್ರಾಮ್ ಅಷ್ಟು ಪ್ರತಿದಿನ ಇದು ಆಹಾರದಲ್ಲಿ ಸೇರೋದ್ರಿಂದ ನಮಗೆ ಒಂದು ಸುಧಾರಿಕೆಯ ಒಂದು ಜೀವನ ನಡೆಸ್ಲಿಕ್ಕೆ ಸಾಧ್ಯ. ಅಂದರೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ ಅನ್ನೋದು ಇದೆ. ಸೊ ಅದಕ್ಕೋಸ್ಕರ ನಮ್ಮ ಪರಿಕಲ್ಪನೆ ಏನು ಅಂದರೆ, ನಾವು ಏನೇ ಪದಾರ್ಥಗಳು ಯೂಸ್ ಮಾಡಬೇಕಾದ್ರೆ ಒಂದು ಚಮಚ ಎರಡು ಚಮಚ ಯೂಸ್ ಮಾಡೋದ್ರಲ್ಲಿ ಏನೂ ಇದಾಗುವಂಥದ್ದಿಲ್ಲ. ಸೊ ಆ್ಯಡ್ ಮಾಡೋದ್ರಿಂದ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಆಗೋದ್ರಿಂದ, ನಿಮ್ಮ ತಾಯಿಯವರು ಹೇಳಿದ ಹಾಗೆ ನಾವು ತಿನ್ನುವಂಥ ಹಲವಾರು ತಿಂಡಿಗಳಲ್ಲಿ ಇದರ ಬಳಕೆ ಮಾಡ್ಬೋದು. ನಾವಿವಾಗ ಲಡ್ಡುನಲ್ಲಿ ಮಾಡ್ತಾ ಇದ್ದೀವಿ, ಚಕ್ಲಿಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಲ್ಲದೆ ಲೈಕ್ ಆ್ಯಕ್ಚುಲಿ ಕುಕೀಸ್ಗಳು, ರಾಗಿ ಬಿಸ್ಕೆಟ್ ಇರ್ಬೋದು, ಇಲ್ಲದ್ರೆ ಕೊಬ್ಬರಿ ಬಿಸ್ಕೆಟ್ ಇರ್ಬೋದು. ಸೊ ಅದಲ್ಲದೆ ಲೈಕ್ ಆ್ಯಕ್ಚುಲಿ ಕೇಕ್ಗಳು ಮಾಡಲಿಕ್ಕೆ ಹೊರಟಿದ್ದೀವಿ. ಮೈದಾ ಪ್ರಮಾಣ ಲೈಕ್ ಆ್ಯಕ್ಚುಲಿ ತೆಗೆದುಬಿಟ್ಟು ಬಾಳೆಕಾಯಿ ಹುಡಿನ ಅಲ್ಲಿ ಅಡಾಪ್ಟ್ ಮಾಡುವಂಥದ್ದು ಪ್ರಯತ್ನ ಬಿಡ್ತಾ ಇದ್ದೀವಿ. ಇಲ್ಲಿ ಮೈದಾಗೆ ರಿಪ್ಲೇಸ್ಮೆಂಟ್ ಅಂತ ನೋಡಲಿಕ್ಕೆ ಅಂತ ಹೋದಾಗ ಕಂಪ್ಲೀಟ್ ಮೈದಾಗೆ ರಿಪ್ಲೇಸ್ಮೆಂಟ್ ಆದಾಗ ಅಲ್ಲಿ ಬನಾನಾ ಸ್ಟಾರ್ಚ್ ಅಂತ ಇನ್ನೊಂದು ಪದಾರ್ಥ ಬರುತ್ತೆ, ಆ ಪದಾರ್ಥನೂ ಆ್ಯಡ್ ಮಾಡಬೇಕು. ಬನಾನಾ ಸ್ಟಾರ್ಚ್ನ ಸಂಸ್ಕರಣಾ ಖರ್ಚಿದೆಯಲ್ಲ ಅದು ತುಂಬ ಜಾಸ್ತಿ, 1 ಕೆಜಿಗೆ ಕಮ್ಮಿ ಅಂದರೆ 1,200 ರೂಪಾಯಿ ಆಗುತ್ತೆ. ಆ ಬನಾನಾ ಸ್ಟಾರ್ಚ್ನ ಯೂಸ್ ಮಾಡಿ ನಾವು ಮೈದಾಗೆ ರಿಪ್ಲೇಸ್ ಮಾಡಲಿಕ್ಕೆ, ಬಾಳೆಕಾಯಿ ಹುಡಿನೂ ಮೈದಾಗೆ ರಿಪ್ಲೇಸ್ಮೆಂಟೆ. ಆದರೆ ತುಂಬ ಬಾಳೆಕಾಯಿ ಹುಡಿ ಇದು ಮೈದಾದಲ್ಲೇ ಎಲ್ಲ ಮಾಡ್ತಾರಲ್ಲ, ಆ ಥರ ಪದಾರ್ಥಕ್ಕೆ ಆ ಒಂದು ಫಫಿನೆಸ್ ಇರ್ಬೋದು ಆ ಇದು ಬರೋದಕ್ಕೆ 100% ಆಗಲ್ಲ, ಒಂದು 60-70% ಆಗುತ್ತೆ ಅಷ್ಟೇ. ಈಗ ಮುಖ್ಯವಾಗಿ ನಮ್ಮ ಕೃಷಿಕರನ್ನ ಅಥವಾ ಬೆಳೆಗಾರರನ್ನ ಗಮನದಲ್ಲಿಟ್ಕೊಂಡು ನಾವು ಯೋಚನೆ ಮಾಡೋದಾದರೆ ಅವರು ಬೆಳೆದಂಥ ಉತ್ಪನ್ನಕ್ಕೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಕರೆಕ್ಟ್. ಸೃಷ್ಟಿ ಆಗಲಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿರುವಾಗ ಒಂದು ಆಶಾ ಕಿರಣ ಅಂದರೆ ಮೌಲ್ಯವರ್ಧನೆ ಮಾಡಿ ಹೀಗೆ ಅದನ್ನು ಇನ್ನೊಂದು ರೂಪದಲ್ಲಿ ಕರೆಕ್ಟ್ ಅದಕ್ಕೆ ಮಾರುಕಟ್ಟೆಯನ್ನು ಹುಡುಕುವಂಥದ್ದು ಈಗ ನಿಮ್ಮನ್ನು ನಂಬಿ ಎಷ್ಟು ಜನ ಬೆಳೆಗಾರರು ಈಗ ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಅವರ ಉತ್ಪನ್ನಗಳನ್ನು ಕೊಟ್ಟಿದ್ದು, ಸಂಸ್ಕರಣೆ ಮಾಡಿಸ್ಕೊಂಡು ಹೋಗಿದ್ದು, ನಿಮ್ಮ ಒಂದು ಸಹಾಯ ಹಸ್ತವನ್ನು ಬಯಸುವಂಥವ್ರು ಹತ್ತದಿನೈದು ಜನ ರೆಗ್ಯುಲರ್ ಆಗಿರೋರು ಇದ್ದಾರೆ. ಅಂದ್ರೆ ಅದು ಬರೀ ನಮ್ಮ ರತ್ನಪುರಿ ಅವರು ಅಲ್ಲ, ಕೆಲವರು ಇದ್ದಾರೆ ಅಂದ್ರೆ ಸರೌಂಡಿಂಗ್ ಅವರು ಇದ್ದಾರೆ ಸುತ್ತಮುತ್ತ ಹಳ್ಳಿಗಳು. ಅದು ಬಿಟ್ಟರೆ ಲೈಕ್ ಆಕ್ಚುಲಿ ಕೆಲವೆಲ್ಲ ಏನಾಗುತ್ತೆ ಅಂದ್ರೆ ನನ್ನ ಒಂದು ನೆಟ್ವರ್ಕ್ ಅಂದ್ರೆ ಮೈಸೂರಲ್ಲಿ ಗೊತ್ತಿರುವಂತ ಬೇರೆ ಬೇರೆ ರೈತರೆಲ್ಲ ನ್ಯಾಚುರಲ್ ಫಾರ್ಮರ್ಸ್ ಯಾರಿದ್ದಾರೆ ಅವರು ಕೆಲವರೆಲ್ಲ ನಂದು ಇದು ಜಾಸ್ತಿ ಬೆಳೆದಿದೆ ಇದು ಹೀಗಾಗಿದೆ ಏನು ಮಾಡೋದು ಅಂತ ಕೇಳಿದಾಗ ಆ ಪದಾರ್ಥಗಳನ್ನ ನಾವು ಆ ಕಡೆಯಿಂದ ಎಲ್ಲ ತರಿಸ್ತೇವೆ. ಹಾಗಾಗಿ ನಮ್ಮ ಎಷ್ಟು ಜನ ರೈತರಿಗೆ ಅನುಕೂಲ ಆಗಿದೆ ಅಂತ ನೋಡಿದ್ರೆ ಲೈಕ್ ಅಷ್ಟು 30-38 ರೈತರ ಹತ್ರ ನಾವು ಇದುವರೆಗೆ ಪರ್ಚೇಸ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಇರುವಂಥವ್ರು ಒಂದು 8-10 ಜನ. ನಾವು ಏನು ಬೆಳಿತೀವಿ ಅದು ಫಸ್ಟ್ ಪ್ರಯಾರಿಟಿ, ಅದನ್ನು ನಾವು ಮಾಡಿಕೊಂಡು ಅದಾದಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಮಾರಲಿಕ್ಕಾಗಲ್ಲ, ಪೌಡ್ರ್ ಮಾಡಿಬಿಡ್ತೇವೆ ಕರ್ಬೇವಿನ ಸೊಪ್ಪು ಪೌಡ್ರು. ಸೊ ಆ ರೀತಿ ಏನು ನಮ್ಮ ಪದಾರ್ಥಗಳು ಏನು ಸಿಗುತ್ತೆ ಅದಕ್ಕೆ ನಮ್ಮ ಒಂದು ಯೂನಿಟ್ ಫಿಕ್ಸ್ ಆಗಿರುತ್ತೆ, ಅದಾದಮೇಲೆ ನೆಕ್ಸ್ಟು ಬೇರೆಯವ್ರ ಪದಾರ್ಥಕ್ಕೆ ಸಪೋರ್ಟ್ ಮಾಡ್ತೇವೆ. ಇನ್ನು ಈ ಒಂದು ಉತ್ಪನ್ನಗಳ ಮಾರಾಟ ಸುಗಮವಾಗಲಿ ಅಂತ ನೀವು ಆ್ಯಪನ್ನು ಮಾಡಿದ್ದೀರಾ, ಅದ್ರ ಬಗ್ಗೆನೂ ಹೇಳಿ, ನಿಮ್ಮ ಆ್ಯಪ್ನಲ್ಲಿ ಏನೆಲ್ಲ ಇದೆ? ಸೊ ನಮ್ಮ ಆ್ಯಪ್ನಲ್ಲಿ bakahu.co.in ಅಂತ ಬಾಕಾಹು ಮೇಲೇ ಒಂದು ಆ್ಯಪ್ನ ತಗೊಂಬಂದಿದ್ದೀವಿ. ಇದರಲ್ಲಿ ಅದೇ ನಾನು ಫಸ್ಟ್ ಹೇಳಿದಾಗೆ ಮೈಸೂರು ರೈತೋದ್ಯಮಿ ಪ್ರತಿಷ್ಠಾನ ಅಂತ ಮಾಡಿದ್ರು, ಅದರಲ್ಲಿ ಒಂದು 25 ಮೌಲ್ಯವರ್ಧನೆ ಮೇಲಿನ ತರಗತಿಗಳನ್ನ ಆಯೋಜಿಸ್ಬೋದು. ಅದರಲ್ಲಿ ಒಂದು 7-8 ಜನ ನಮ್ಮ ಜೊತೆಯಲ್ಲಿ ಬಂದವರಿದ್ದಾರೆ. ಆ 7-8 ಜನ ಏನು ಬೆಳೀತಾರೆ, ಅಂದರೆ ಮೌಲ್ಯವರ್ಧನೆ ಮಾಡ್ತಾರೆ. ಸೊ ಈ ಮಿಲೆಟ್ ಬೇಸ್ ಪ್ರಾಡಕ್ಟ್ಸ್ಗಳಿರ್ಬೋದು, ಸಿರಿಧಾನ್ಯಗಳದ್ದು, ಇಲ್ಲಾಂದರೆ ಜ್ಯೂಸು, ಸ್ಕ್ವಾಷ್ಗಳು, ಜಾಮ್ಗಳಂಥದ್ದು ಇರ್ಬೋದು, ಇಲ್ಲಾಂದರೆ ಲೈಕ್ ಆ್ಯಕ್ಚುಲಿ ಬೇಕ್ರಿ ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ಉಪ್ಪಿನಕಾಯಿಗಳಿರ್ಬೋದು, ಬೇರೆ ಬೇರೆ ಉತ್ಪನ್ನಗಳು ಏನೇನು ಮಾಡ್ತಾರೆ. ಆಮೇಲೆ ಮೊಳಕೆ ಬರೆಸೋದು, ಮೊಳಕೆ ಬರೆಸಿ ಇಟ್ಟು ಮಾಡೋವಂಥವ್ರು ಇದ್ದಾರೆ. ಆಮೇಲೆ ಕಟ್ ಮಾಡೋದು, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಕಟ್ ಮಾಡಿ ಕೊಡೋವಂಥದ್ದು ಇದೆ. ಇದೆಲ್ಲ ಪದಾರ್ಥಗಳು ನಮ್ಮ ಒಂದು ಆ್ಯಪ್ನಲ್ಲಿ ಅವೈಲಬಲ್ ಇದೆ. ಅದಲ್ಲದೆ ಲೈಕ್ ಆ್ಯಕ್ಚುಲಿ ಮೈಸೂರು ಮತ್ತು ಬೆಂಗಳೂರಿಗೆ ವಿಶೇಷವಾಗಿ ನಮ್ಮದೊಂದು ಬಾಕಾಹು ಅಂತ ಒಂದು ರೀಟೇಲ್ ಸ್ಟೋರ್ ಆನ್ ದ ವೀಲ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಬಂದಿದ್ದೀವಿ. ಅಂದರೆ ವಾಹನ ಚಾಲಿತ ಅಂಗಡಿ ಇದೆ. ಸೊ ಇದರಲ್ಲೂ ಎಲ್ಲ ಥರದ ಪದಾರ್ಥಗಳಿರುತ್ತೆ. ಸೊ ಇದೆಲ್ಲ ನಾವೇನು ಹಿಡಿದೋ ಆ ಪದಾರ್ಥಗಳು ಅಲ್ಲೂ ಡಿಸ್ಪ್ಲೇಗೆ ಇರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಗಾಡಿ ಬಂದು ಜಾಸ್ತಿ ನಮ್ಮ ಕುಕ್ಕರಳ್ಳಿ ಕೆರೆ ಮತ್ತು ಲಿಂಗಾಬುದಿ ಲೇಕ್ ಹತ್ರ ಸಂಜೆ ವೇಳೆಯಲ್ಲಿ ಆಲ್ಟರ್ನೇಟಿವ್ ಡೇನಲ್ಲಿ ಇರುತ್ತೆ. ಸೊ ಅದರ ಒಂದು ಪ್ರಯತ್ನ ಪಡ್ಬೋದು. ಅಮ್ಮ ನೀವು ಹೇಳಿ ಮೋಹಿನಿ ಅಮ್ಮ ಅವರು, ಒಂದು ಕುಟುಂಬದ ಸದಸ್ಯರೆಲ್ಲರೂ ಈ ರೀತಿಯ ಒಂದು ಪ್ರಯತ್ನದಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ. ಹಾಗಾದಾಗ ಮಾತ್ರ ಇದು ಯಶಸ್ವಿಯಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ನೀವಾಗ್ಬೋದು ಅಥವಾ ನವೀನ್ ಅವರ ತಂದೆಯವರು, ನಿಮ್ಮ ಯಜಮಾನರು, ನೀವು ಯಾವ ರೀತಿ ಯಾವ ಚಟುವಟಿಕೆಗಳಲ್ಲಿ ನಿಮ್ಮ ಒಂದು ಭಾಗವಹಿಸುವಿಕೆ ಇರುತ್ತೆ? ಎಲ್ಲ ಮಿಷನ್ ಹಾಕೋದು, ರೆಡಿ ಮಾಡೋದು, ಕ್ಲೀನ್ ಮಾಡೋದು ಎಲ್ಲನೂ ಮಾಡ್ತೀವಿ. ಅವ್ರ ತಂದೆ, ಚಿಕ್ಕಪ್ಪ, ನಾವು, ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಮ್ಮದು ತುಂಬ ಕುಟುಂಬ ಸರ್, ನಮ್ಮದು ತುಂಬ ಕುಟುಂಬ. ನಾವು ಸೇರಿಕೊಂಡ್ರೆ ನಾವು ಟೋಟಲಾಗಿ 13-14 ಜನ ಇದ್ದೀವಿ. ಸೊ ನಮ್ಮದೇನಂದರೆ ಲೈಕ್ ಅಷ್ಟು ನಮ್ಮ ವ್ಯವಹಾರಗಳು ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿದೆ. ಆದರೆ ಯಾವಾಗ ಕೆಲಸ ಅಂತ ಬಂತು ಅವಾಗ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡುವಂಥದ್ದು ನಮ್ಮ ಅಜ್ಜಿ ಕಾಲದಿಂದನೂ ಅದು ನಡ್ಕೊಂಬಂದಿದೆ. ಈಗ ಹೋಟೆಲ್ನಲ್ಲೂ ಅಷ್ಟೇ. ಇಲ್ಲಿ ನನ್ನ ಪ್ರೊಸೆಸಿಂಗ್ ಯೂನಿಟಲ್ಲಿ ಏನು ಅಂದರೆ, ಬೆಳಗಿಂದ ಸಂಜೆ ತನಕ ಲೈಕ್ ಆ್ಯಕ್ಚುಲಿ ಕೆಲಸ ಅಂತ ತೊಗೊಂಡ್ರೆ 2-3 ಜನಕ್ಕೆ ಮಾತ್ರ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ. ಇನ್ನು ಒಂದು ಪರ್ಟಿಕ್ಯುಲರ್ ಅದು ಕಟ್ ಮಾಡಿ ಮತ್ತು ಮಿಷಿನ್ಗೆ ನಾವು ಹಾಕ್ತೀವಲ್ಲ, ಆ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನಲ್ಲಿ ನಮಗೆ 5 ಜನದ ಮೇಲೆ ಬೇಕು. ಆಗ ಲೈಕ್ ಆ್ಯಕ್ಚುಲಿ ಮನೆಯವರೆಲ್ಲ ಸೇರ್ಕೋತಾರೆ. ಅದು ಬರೀ 1-3 ಗಂಟೆಗೆ ಬೇಕಾಗುವಂಥದ್ದು ಇದು. ಆ ಟೈಮಲ್ಲಿ ಎಲ್ಲ ಮನೆಯವರೆಲ್ಲ ಸೇರಿಕೊಂಡು ಅದು ನಡೆಯೋದ್ರಿಂದ ಲೈಕ್ ಆ್ಯಕ್ಚುಲಿ ನಮಗೆ ಆ ಒಂದು ಖರ್ಚು ಮ್ಯಾನೇಜ್ ಮಾಡಲಿಕ್ಕೂ ಆಗುತ್ತೆ. ಇಲ್ಲಿ ಒಂದು ಮನೆಯವ್ರ ಸಪೋರ್ಟು ಸಿಕ್ಕಿದಂಗೆ ಆಗುತ್ತೆ. ಅವರು ಭಾಗವಹಿಸಿಕೆ ಇರೋದ್ರಿಂದ ನಮಗೊಂದು ಉತ್ಸಾಹ, ನಾವು ಇನ್ನೂ ಒಂದು ಹೆಜ್ಜೆ ಇಡಬಹುದು ಅನ್ನೋದು ಅಷ್ಟು. ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 ಡಿಸೆಂಬರ್ 2 ಮತ್ತು 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ಗಳು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ನೀರು ಉಳಿತಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಹಾಗೂ ಮೀನು ಸಾಕಾಣಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಕೃಷಿ ಪರಿಕರ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಡಿಸೆಂಬರ್ 2 ಶುಕ್ರವಾರ ಮತ್ತು 3 ಶನಿವಾರ ಈ 2 ಬೆಳಗ್ಗೆ 9:00 ಗಂಟೆಯಿಂದ 5:30 ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2022 ಏರ್ಪಾಡು ಮಾಡಲಾಗಿದೆ. ಬಹಳ ಸಂತೋಷ ಎಚ್ ಎಂ ನವೀನ್ ಕುಮಾರ್ ಅವರೇ, ನಮ್ಮ ಮಾತನ್ನು ಬೇರೆ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರಿಗೆಲ್ಲ ಒಂದು ಆಲೋಚನೆ ಬರ್ತಿರುತ್ತೆ. ನಾವು ನವೀನ್ ಕುಮಾರ್ನವರನ್ನ ಸಂಪರ್ಕಿಸಬೇಕು, ಅವ್ರ ಜೊತೆ 4 ಮಾತಾಡಬೇಕು, ಅವ್ರ ವಿಚಾರ ತಿಳ್ಕೊಬೇಕು ಅಂತ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ 9008000 5521 9000800551 9000800551 ಭಾಳ ಸಂತೋಷ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಬೆಂಬಲ ಮನ್ನಣೆ ಅವಕಾಶಗಳು ಸಿಕ್ಕಿದೆ. ನಿಮ್ಮ ಒಂದು ಈ ರೀತಿಯ ಒಂದು ಪ್ರಯತ್ನಗಳು ನಿಮ್ಮ ಶ್ರೀಮತಿಯವರು ಏನು